ಹೌದು ಕೇಳಿ, ಪ್ರಶ್ನೆ ಕೇಳಿ. ಮುಂಚಿತವಾಗಿ ಅಮೌಂಟ್ ಹಾಕ್ಬಿಡಿ, ಮುಂಚಿತವಾಗಿ ಅರ್ಜಿ ಹಾಕ್ರಿ ಅಷ್ಟೇ ಸಾಕು. ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗ್ಬಿಟ್ಟು ಏನೇನು ದಾಖಲಾತಿಗಳು ಬೇಕೋ ಅದು ಅರ್ಜಿ ಹಾಕಿ. ಸೊ ಅದೇನು ಗ್ರಾಂಟ್ಸ್ ಬರುತ್ತೆ, ಈಗ ಜನರಲ್ ಕ್ಯಾಟಗರಿ, ಎಸ್ ಸಿ ಕ್ಯಾಟಗರಿ, ಎಸ್ ಟಿ ಕ್ಯಾಟಗರಿ ಇರುತ್ತೆ. ನಿಮ್ ಕ್ಯಾಟಗರಿ ಯಾವ್ದು ಬರುತ್ತೋ ಅದಕ್ಕೆ ಅನುದಾನ ಬಂದ ತಕ್ಷಣ ನಿಮಗೆ ಇನ್ಫಾರ್ಮ್ ಮಾಡ್ತಾರೆ. ಆ ಟೈಮಲ್ಲಿ ಹೋಗಿ ದುಡ್ಡು ಕಟ್ಟಿ ಮಿಷಿನ್ ತಗೊಳಕ್ಕೆ ಇದು ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಆಯ್ತಲ್ಲ ಸರ್, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಆಗ್ಲೇ ನಾವು ಕೇಳ್ತಾ ಇದ್ವಿ, ಈ ಜಪ್ತಿ ಮಾಡಿರುವ ಪ್ರಕರಣಗಳ ಪೈಕಿ ನ್ಯಾಯಾಲಯದಲ್ಲಿ ಈಗ ಎಷ್ಟು ಪ್ರಕರಣಗಳಿದ್ದಾವೆ ಮತ್ತು ಯಾವ ಪ್ರಕರಣಗಳಿಗೆ ದಂಡ ವಿಧಿಸಲಾಗಿದೆ ವಿದ್ಯಾನಂದ ಅವರೇ? ಸರ್, ಈಗ ನ್ಯಾಯಾಲಯದಲ್ಲಿ ಈಗಾಗಲೇ ನಾವೊಂದು 1397 ಪ್ರಕರಣಗಳು ಈಗಾಗಲೇ ನ್ಯಾಯಾಲಯದಲ್ಲಿ ಹೂಡಿದ್ವಿ. ಸೊ ಈಗಾಗಲೇ ಅವುಗಳಲ್ಲಿ ನಾವೊಂದು 500-576 ಪ್ರಕರಣ ಸಮೇತ ನ್ಯಾಯಾಲಯ ಇತ್ಯರ್ಥ ಮಾಡಿಬಿಟ್ಟಿದೆ. ಕೋರ್ಟ್ ಕೇಸ್ ಹಾಕಿ ಸುಮಾರು 90.18 ಲಕ್ಷ ಹಣವನ್ನು ಫೈನ್ ಹಾಕ್ಬಿಟ್ಟು ಅದನ್ನ ನಾವು ಸರ್ಕಾರಕ್ಕೆ ಜಮಾ ಮಾಡಿಸಿದೀವಿ. ಸೊ ಇದಿಷ್ಟು ಆಗಿದೆ, ದಂಡ ಹಾಕಿರಿ, ದಂಡ ಹಾಕಿದ್ದಾರೆ. ನಾವಂದ್ರೆ ಸರ್ಕಾರ ನ್ಯಾಯಾಲಯದಲ್ಲಿ ದಂಡ ಹಾಕಿದ್ರೆ ನಾವು ಏನು ಸಂಬಂಧಪಟ್ಟವರಿಂದ ವಸೂಲು ಮಾಡಿಸಿ ಸರ್ಕಾರಕ್ಕೆ ಜಮಾ ಮಾಡಿಸಿದ್ದೀವಿ. ಅಂದ್ರೆ ಈಗ ಅವರಲ್ಲಿ ಜಾಗ್ರತೆ ಬಂದಿದೆ. ಹೌದು, ಖಂಡಿತ, ಮುಂದಂತದ್ ಮಾಡಕ್ ಹೋಗಲ್ಲ. ಸೊ ಹೌದು, ಮುಂದಿನ ಕರೆಯನ್ನ ನೋಡೋಣ. ಹಲೋ ಕೃಷಿರಂಗ ಹೇಳಿ. ಹಲೋ, ಕೇಳಿ, ಮಾತಾಡಿ. ರಮೇಶ್ ಕೇಳಿ ಸರ್, ಪ್ರಶ್ನೆ ಕೇಳಿ ರಮೇಶ್ ಅವರೇ. ಸರ್, ಈಗ ಕಿರಂಗಣ್ಣ ಕಂಪನಿಯಲ್ಲಿ ಜಮೀನು ಸರ್. ಹಲೋ, ನಾವು ಕೇಳ್ತಾ ಇದ್ದೆ, ನೀವು ಮಾತಾಡಿ. ಮಾತಾಡ್ತೀನಿ ಸರ್. ಬೋರ್ ತೆಗ್ಸ್ಬೇಕು, ಬೋರ್ ತೆಗ್ಸ್ಬೇಕಾಗಿದೆ. ಆಮೇಲೆ ಕೃಷಿ ಕೇಂದ್ರಕ್ಕೆ ಉಪಕರಣಕ್ಕೆ ಹೋಗೋದ್ರೆ ಈಗ ನೀವು ನಮ್ಮ ರೈತ ಸಂಪರ್ಕ ಅಲ್ಲ, ಬೋರು ನಮ್ಮ ಇಲಾಖೆಯಿಂದ ಕೊಡಿಸಲ್ಲ. ಬಟ್ ನೀವು ಕೃಷಿ ಉಪಕರಣಗಳು ತಗೊಳ್ಳೋದಾದ್ರೆ ಫಸ್ಟ್ ನಿಮ್ಮ ಲ್ಯಾಂಡ್ ಡೀಟೇಲ್ಸ್ ಏನು ಪಾಣಿ ತಗೊಂಡೋಗಿ ಫಸ್ಟ್ ಒಂದು ಎಫ್ ಐ ಡಿ ಅಂತ ಒಂದು ಕ್ರಿಯೇಟ್ ಮಾಡ್ತಾರೆ. ಅದು ಮೋಸ್ಟ್ಲಿ ನಿಮ್ಮಲ್ಲಿ ಈಗಾಗಲೇ ಮಾಡಿರ್ತಾರೆ ಎಲ್ಲ ರೈತರದು. ಇನ್ ಕೇಸ್ ನಿಮ್ದು ಮಾಡಿದ್ರೆ, ಸೊ ಅವ್ರೇನು ದಾಖಲಾತಿ ನಿಮ್ದು ಎಫ್ ಐ ಡಿ ಕ್ರಿಯೇಟ್ ಆಗಿದ್ರೆ ಇಮಿಡಿಯೇಟ್ ಒಂದು ಅರ್ಜಿ ಹಾಕಿದ್ರೆ ಸಾಕಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ. ಅರ್ಜಿಗೆ ಏನು ಮತ್ತೇನು ಹೊಸ ಆರ್ ಟಿ ಸಿ ಏನಾದ್ರು ತಗೊಂಡಿದ್ರೆ ಅದನ್ನ ಸೇರ್ಸೋದಕ್ಕೂ ಕೊಡಿ. ಅರ್ಜಿ ಮತ್ತೆ ನಿಮ್ದು ಏನು ಬ್ಯಾಂಕ್ ಡೀಟೇಲ್ಸ್ ಅವೆಲ್ಲ ಅದರಲ್ಲೇ ಇರುತ್ತೆ. ಚೇಂಜ್ ಇದ್ರೆ ಚೇಂಜ್ ಮಾಡಿಸಿ ಕೊಡಿ. ಅವರು ನಿಮ್ಮ ಅನುದಾನ ಏನಾದ್ರು ಸರ್ಕಾರದಿಂದ ಬಂದ ತಕ್ಷಣ ನಿಮಗೆ ಮಾಹಿತಿ ಕೊಡ್ತಾರೆ. ರೈತರ ವಂತಿಕೆ ಕಟ್ಬಿಟ್ಟು ನೀವು ನೆಕ್ಸ್ಟ್ ಏನು ನಿಮ್ಗೆ ಯಾವ್ದು ಬೇಕೋ ಅದು ತಗೊಂಡು ಇದು ಮಾಡ್ಬೋದು. ಮಂಡ್ಯ ಕೃಷಿ ಮೇಳಕ್ಕೆ ಹೋದಾಗ ಜೆ ಡಿ ಅವರು ಇದ್ದಾರೆ, ಅಶೋಕ್ ಸರ್. ಹೇಳಿ, ಅವರು ಇದು ಕೊಡಿ ಅಪ್ಲಿಕೇಶನ್ ಬೋರ್ಗು ನಿಮ್ ಫಿಟ್ ಮಾಡ್ಕೊಡ್ತೀವಿ ಅಂತ ಕೇಳಿದ್ರು ಸರ್. ಹೋಗಿ ಕೇಳೋದಕ್ಕೆ ಅವ್ರಿಗೆ ಬಂದಿಲ್ಲ, ಇಲ್ಲ ಮೆಷಿನರಿ ಖಂಡಿತ ಸ್ಕೀಮ್ ಇದೆ, ಮೆಷಿನರಿ ಕೊಡ್ತಾರೆ. ಬೋರ್ದು ಮೋಸ್ಟ್ಲಿ ಸದ್ಯಕ್ಕಂತೂ ಕೃಷಿ ಇಲಾಖೆಯಿಂದ ಬೋರ್ದೇನು ಕೊಡ್ತಾ ಇಲ್ಲಪ್ಪ. ಬೇರೆ ಯಾವ್ದು ನಮ್ಮ ಈ ಬೇರೆ ಗಂಗಾ ಕಲ್ಯಾಣ ಯೋಜನೆಗಳಲ್ಲಿ ಕೊಡ್ಬೋದು. ಅದು ಬೇಕಾದ್ರೆ ನಾನು ವಿಚಾರಿಸಿ ನಿಮ್ಮ ಜೆ ಡಿ ಆಫೀಸ್ಗೆ ಇಲ್ಲ ನಮ್ಮ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ವಿಚಾರಿಸಿ ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ಅದೇ ಸರ್, ಅದೊಂದು ಸ್ವಲ್ಪ ಸರ್ ಮಣ್ಣು ಮೂರ್ ಪ್ರಶ್ನೆ ಕೇಳಿದೀನಿ ಸರ್ ತಿಮ್ಮಪ್ಪಗೌಡರಿಗೆ. ಹೇಳಿ ಸರ್, ಇಲ್ಲೇ ಇದಾವೆ ಮಣ್ಣು ಪರೀಕ್ಷೆಗಳು. ಹೇಳಿದೆ ಸರ್, ಹೌದು ಮಣ್ಣು ಪರೀಕ್ಷೆ ಮಾಡ್ಕೊಟ್ಟಿಲ್ಲ. ಇಲ್ಲ, ಮಣ್ಣು ಪರೀಕ್ಷೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಮುಖಾಂತರನೇ ಮಾಡ್ಕೊಡ್ತಾರೆ ನೋಡಿ. ಈಗಾಗಲೇ ಈಗ ಎಲ್ಲ ಸ್ಯಾಂಪಲ್ ಅಲ್ಲ, ಆ ಬಗ್ಗೆ ತಮಗೆ ಮಾಹಿತಿ ನೀಡೇವಲ್ಲ ಸರ್. ಮಾಹಿತಿ ನೀವು ಕೊಟ್ಟಿದ್ದೀನಿ ಸರ್, ನೀವು ಹೇಳಿದ್ರೆ ಹೋದ್ ಕೇಳಿದ್ವಿ ಅಲ್ಲಿ ರೈತ ಸಂಪರ್ಕ ಕೇಂದ್ರಕ್ಕೆ. ಹೌದು, ನಮ್ಮಲ್ಲಿ ಇಲ್ಲ, ಅಲ್ಲಿ ಹೋದ್ರೆ ಒಂಥರ ಉತ್ತರ ಹೇಳ್ತಾರೆ ಸರ್. ಅದಕ್ಕೋಸ್ಕರ ಅವ್ರಿಗೆ ಇಂಟೆಕ್ಷನ್ ಕೊಡಿ ಸರ್, ಶ್ರೀರಂಗಪಟ್ಟಣ ತಾಲೂಕು. ಅಲ್ಲೋಗು ಇಲ್ಲೋಗು ಅಂತ ಹೇಳ್ತಾ ಇದಾರೆ. ಖಂಡಿತ ನಾವು ಶ್ರೀರಂಗಪಟ್ಟಣ ಎ ಡಿ ಅವ್ರಿಗೆ ನಾನು ಮಾಹಿತಿ ಕೊಡ್ತೀನಿ. ತೊಳೆ ನಿಮ್ಮ ಹೆಸರು ಏನಂದ್ರೆ? ರಮೇಶ್ ಅಂತನ? ಚಿಕ್ಕನಹಳ್ಳಿ. ನಾನು ಮೇಡಿ ಅವ್ರಿಗೆ ಹೇಳ್ತೀನಿ ತೊಳೆ ನಾನು. ಸಾಯಿಲ್ ಟೆಸ್ಟಿಂಗ್ ಬಗ್ಗೆ, ಮಣ್ಣು ಪರೀಕ್ಷೆ ಬಗ್ಗೆ ಅವರು ನಿಮಗೆ ಗೈಡ್ ಮಾಡೋದಕ್ಕೆ ಹೇಳ್ತೀನಿ ನಾನು. ಇಲ್ಲ ಸಾಹೇಬ್ರ, ತಗೋತೀನಿ ನಾನು ಗೌಡ್ರು ಸರ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಇವರಿಗೆ ನಾವು ಸಾಯಿಲ್ ಟೆಸ್ಟಿಂಗ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ನಾವು, ಏನೋ ಅನ್ನೋ ಅನುಕೂಲ ಆಗಿದೆ. ಇವನ್ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲೂ ಕೂಡ ಕೆಲವೊಂದು ಇದರಲ್ಲಿ ಮಾಡ್ಕೊಡ್ತಾರೆ. ಮಂಡ್ಯ ವಿಸಿ ಫಾರ್ಮ್ ಇದೆ ಸರ್, ಮೋಸ್ಟ್ಲಿ ಮಾಡ್ಕೊಡ್ತಾರೆ. ಹೌದು, ಇಲ್ಲಾಂದ್ರೆ ನಮ್ಮ ಲ್ಯಾಬ್ ಸಾಯಿಲ್ ಟೆಸ್ಟಿಂಗ್ ಲ್ಯಾಬ್ಸ್ ಇದೆ, ಅದಕ್ಕೆ ಮಾಹಿತಿ ಕೊಟ್ಟು ಮಾಡಿಸೋಣ. ಕೆವಿಕೆಯಲ್ಲೂ ಮಾಡ್ಕೊಡ್ತಾರೆ. ಆದ್ರೆ ಇವರು ಅವು ನಿಗದಿಪಡಿಸಿದ ಸಮಯದಾಗ ಹೋಗ್ಬೇಕು ಅಂದ್ರೆ, ಈಗ ನಾವು ಅದಕ್ಕಾಗಿ ನಾವು ಹೋದಾಗ ಅಲ್ಲಿ ಚಾರ್ಜ್ ಆಗ್ತದೆ ಅಂತ ಅವಾಗ್ಲೇ ಹೇಳಿದ್ದಾರೆ. ಅಂದ್ರೆ ನನ್ನ ಸಲುವಾಗಿ, ನನ್ನ ಒಬ್ಬನ ಸಲುವಾಗಿ ಅವ್ರು ಮಾಡ್ಕೊಡ್ಬೇಕಲ್ಲ. ಅಂದ್ರೆ ಈಗಾಗಲೇ ನಮ್ಮ ಇಲಾಖೆಯಿಂದ ಎಲ್ಲ ಸಾಯಿಲ್ ಫುಲ್ ಥ್ರೂಔಟ್ ಸ್ಟೇಟ್ ಸ್ಯಾಂಪಲ್ ಮಾಡಿ ಸಾಯಿಲ್ ಕಾರ್ಡ್ಗಳೆಲ್ಲ ಕೊಟ್ಟಿರ್ತಾರೆ. ಅದೇ ಈಗ ಇನ್ನೇನಾದ್ರು ಚೇಂಜ್ ಆದ್ರೆ ನೀವು ಹೇಳ್ದಂಗೆ ಅವ್ರು ಏನು ಇಂಡಿವಿಜುವಲ್ ಆಗಿ

ರಾಜ್ಯ ಕೃಷಿ ಇಲಾಖೆ ಪ್ರಾಯೋಜಿತ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ಇದುವರೆಗೂ ಕೃಷಿ ಪರಿಕರಗಳ ನಿಯಂತ್ರಣದಲ್ಲಿ ಜಾಗೃತ ಕೋಶದ ಪಾತ್ರ ಈ ವಿಷಯವಾಗಿ ಉತ್ತರಿಸಿದವರು ಜಂಟಿ ಕೃಷಿ ನಿರ್ದೇಶಕರಾದ ಶ್ರೀ ವಿದ್ಯಾನಂದ ಅವರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ತಿಮ್ಮಪ್ಪ ಹೆಚ್ಗೌಡ, ಸಹಕಾರ ರಾಜಲಕ್ಷ್ಮಿ ಜಿ, ಸುಧಾರಾಣಿ ಟಿ, ತಾಂತ್ರಿಕ ನೆರವು ಎಸ್ ಶ್ರೀನಿವಾಸಲು, ಜಿ ಮೋಹನ್ ರಾಜ್, ಎನ್ ಮುನಿರಾಜ್. ಹಲೋ ಕೃಷಿರಂಗ ರಾಜ್ಯವ್ಯಾಪಿ ಪ್ರಸಾರವಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಇನ್ನು ಮುಂದೆ ಕೇಳಿ ಜನಪದ ಸಂಗೀತ. ಮಾಲೂರು ತಾಲೂಕಿನ ಟಿವಿ ಗೋಪಾಲಾಚಾರಿ ಮತ್ತು ಸಂಗಡಿಗರಿಂದ ಭಜನೆ ಪದ ಕೃಷಿರಂಗ ಕಾರ್ಯಕ್ರಮದಲ್ಲಿ. ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಕಂಠ ಚರ್ಮಾಂಬರದಾರಿ ಡಮ ಡಮ ಡಮ ಡಮ ಡಮರೋ ದಾರಿ, ನೀಲಕಂಠ ಚರ್ಮಾಂಬರದಾರಿ ಡಮ ಡಮ ಡಮ ಡಮ ಡಮರೋ ದಾರಿ, ಗಂಗಾ ಗೌರಿ ಹೃದಯ ವಿಹಾರಿ, ಗಂಗಾ ಗೌರಿ ಹೃದಯ ವಿಹಾರಿ, ಸಕಲ ಸಾಧುಗಳ ಪ್ರೇಮ ವಿಹಾರಿ, ಸಕಲ ಸಾಧುಗಳ ಪ್ರೇಮ ವಿಹಾರಿ, ಸಕಲ ಸಾಧುಗಳ ಪ್ರೇಮ ವಿಹಾರಿ, ಸಕಲ ಸಾಧುಗಳ ಪ್ರೇಮ ವಿಹಾರಿ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಸಕಲ ಜಗಕ್ಕೆ ನೀನೇ ದಾರಿ ಪಾರ್ವತಿ ಪ್ರಿಯ ಹರ ಓಂಕಾರಿ, ಸಕಲ ಜಗಕ್ಕೆ ನೀನೇ ದಾರಿ ಪಾರ್ವತಿ ಪ್ರಿಯ ಹರ ಓಂಕಾರಿ, ಎಲ್ಲ ವೇದಗಳ ಸಾಕಾರಿ, ಎಲ್ಲ ವೇದಗಳ ಸಾಕಾರಿ, ಪಾಂಡುರಂಗನ ಭಕ್ತ ವಿಹಾರಿ, ಪಾಂಡುರಂಗನ ಭಕ್ತ ವಿಹಾರಿ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಷಣ್ಮುಖ ಪಿತನೇ ಸುಮನೋಹಾರಿ ಕೈಲಾಸವಾಸಿ ತ್ರಿಶೂಲಧಾರಿ, ಷಣ್ಮುಖ ಪಿತನೇ ಸುಮನೋಹಾರಿ ಕೈಲಾಸವಾಸಿ ತ್ರಿಶೂಲಧಾರಿ, ಪಣಿಗಣಿ ಭೂಷಿತ ಚರ್ಮಧಾರಿ, ಪಣಿಗಣಿ ಭೂಷಿತ ಚರ್ಮಧಾರಿ, ಮೃತ್ಯುಂಜಯ ಹರ ಭಯ ಪರಿಹಾರಿ, ಮೃತ್ಯುಂಜಯ ಹರ ಭಯ ಪರಿಹಾರಿ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಜಯ ಗಂಗಾಧರ ನಮಿಸುವೆ ಸತತ ಶ್ರೀಹರ ಶಂಕರ ಪೇಡುವೆ ನಿರುತ, ಜಯ ಗಂಗಾಧರ ನಮಿಸುವೆ ಸತತ ಶ್ರೀಹರ ಶಂಕರ ಪೇಡುವೆ ನಿರುತ, ಪಾರ್ವತಿನಾಥ ಪಾಲಿಸುದಾತ, ಪಾರ್ವತಿನಾಥ ಪಾಲಿಸುದಾತ, ಪಾವನೋದ್ಧಾರ ಪಾವನ ಚರಿತ, ಪಾವನೋದ್ಧಾರ ಪಾವನ ಚರಿತ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಓಂ ನಮೋ ಭಕ್ತ ಪಾಲ, ಓಂ ನಮೋ ನಾಟಲೀಲಾ, ಭಯ ಪರಿಹಾರಕ ದುರಿತ ನಿವಾರಕ ಸಕಲೋದ್ಧಾರಕ ಜಗದೀಶನೇ ಭಯ ಪರಿಹಾರಕ ದುರಿತ ನಿವಾರಕ ಸಕಲೋದ್ಧಾರಕ ಜಗದೀಶನೇ ಏ ಜೀವಾತ್ಮನೆ ಏ ಪರಮಾತ್ಮನೆ ಏ ಜೀವಾತ್ಮನೆ ಏ ಪರಮಾತ್ಮನೆ ನಂಬಿದೆ ನಿನ್ನ ಮಹಾದೇವನೇ ನಂಬಿದೆ ನಿನ್ನ ಮಹಾದೇವನೇ ನಮೋ ಭಕ್ತ ಪಾಲ ಓಂ ನಮೋ ನಾಟ್ಯ ಲೀಲಾ ಓಂ ನಮೋ ಭಕ್ತ ಪಾಲ ಓಂ ನಮೋ ನಾಟ್ಯ ಲೀಲಾ ಕಷ್ಟ ನಿವಾರಕ ಇಷ್ಟ ಪ್ರದಾಯಕ ಸೃಷ್ಟಿಯ ಪಾಲಕ ಪರಮೇಶನೇ ಕಷ್ಟ ನಿವಾರಕ ಇಷ್ಟ ಪ್ರದಾಯಕ ಪಾಲಕ ಪರಮೇಶ್ವರೇ ಏ ಜೀವಾತ್ಮನೆ ಏ ಪರಮಾತ್ಮನೆ ಏ ಜೀವಾತ್ಮನೆ ಏ ಪರಮಾತ್ಮನೆ ನಂಬಿದೆ ನಿನ್ನ ಮಹಾದೇವನೇ ನಂಬಿದೆ ನಿನ್ನ ಮಹಾದೇವನೇ ಓ ನಮೋ ಭಕ್ತ ಪಾಲ ಓಂ ನಮೋ ನಾಟ್ಯ ಲೀಲಾ ಶಿವ ಶಂಕರ ನಟ ಅಭಯಂಕರ ಶಂಭೋ ಶಂಕರ ನಮೋಸ್ತುತೆ ಶಿವ ಶಂಕರ ನಟ ಅಭಯಂಕರ ಶಂಭೋ ಶಂಕರ ನಮೋಸ್ತುತೆ ಗಿರಿಜಾ ರಮಣನೆ ಪಾಲಾಕ್ಷ ಶಿವನೇ ಗಿರಿಜಾ ರಮಣನೆ ಪಾಲಾಕ್ಷ ಶಿವನೇ ನಂಬಿದೆ ನಿನ್ನ ಪರಮೇಶನೇ ನಂಬಿದೆ ನಿನ್ನ ಪರಮೇಶನೇ ನಮೋ ಭಕ್ತ ಪಾಲ ಓಂ ನಮೋ ನಾಟ್ಯ ಲೀಲಾ ಓಂ ನಮೋ ಭಕ್ತ ಪಾಲ ಓಂ ನಮೋ ನಾಟ್ಯ ಲೀಲಾ ತ್ರಿಶೂಲಧಾರಿ ತ್ರಿನೇತ್ರಧಾರಿ ಗಂಗೆಯ ಧರಿಸಿದ ಜಗದೀಶನೇ ತ್ರಿಶೂಲಧಾರಿ ತ್ರಿನೇತ್ರಧಾರಿ ನಟ ಅಭಯಂಕರ ಭಕ್ತರ ಪಾಲಕ ಅಭಯಂಕರ ಭಕ್ತರ ಪಾಲಕ ಜಗದೋದಾರಕ ಪರಮೇಶನೇ ಜಗದೋದಾರಕ ಪರಮೇಶನೇ ಓ ನಮೋ ಭಕ್ತ ಪಾಲ ಓ ನಮೋ ನಾಟ ಲೀಲಾ ಓ ಶೂಲಧಾರಿ ತ್ರಿನೇತ್ರಧಾರಿ ಗಂಗೆಯ ಧರಿಸಿದ ಜಗದೀಶನೇ ಶೂಲಧಾರಿ ತ್ರಿನೇತ್ರಧಾರಿ ಗಂಗೆಯ ಧರಿಸಿದ ಜಗದೀಶನೇ ನಟ ಅಭಯಂಕರ ಭಕ್ತರ ಪಾಲಕ ನಟ ಅಭಯಂಕರ ಭಕ್ತರ ಪಾಲಕ ಜಗದೋದಾರಕ ಪರಮೇಶನೇ ಜಗದೋದಾರಕ ಪರಮೇಶನೇ ಓ ನಮೋ ಭಕ್ತ ಪಾಲ ಓಂ ನಮೋ ಭಕ್ತ ಪಾಲ ಓಂ ನಮೋ ನಾಟ್ಯ ಲೀಲಾ ನಾಗೇಂದ್ರಾಯ ತ್ರಿಲೋಚನಾಯ ಪಶುಪತಿನಾಥ ಜಗದೀಶನೇ ನಾಗೇಂದ್ರಾಯ ತ್ರಿಲೋಚನಾಯ ಪಶುಪತಿನಾಥ ಜಗದೀಶನೇ ಶಂಭೋಲಿಂಗನೆ ಮಹಾಲಿಂಗನೆ ಶಂಭೋಲಿಂಗನೆ ಮಹಾಲಿಂಗನೆ ಚಿದಂಬರೇಶ ಉಮಾಪತೆ ಚಿದಂಬರೇಶ ಉಮಾಪತೆ ಶಂಭೋಲಿಂಗನೆ ಮಹಾಲಿಂಗನೆ ಶಂಭೋಲಿಂಗನೆ ಮಹಾಲಿಂಗನೆ ಚಿದಂಬರೇಶ ಉಮಾಪತೆ ಚಿದಂಬರೇಶ ಉಮಾಪತೆ ನಮೋ ಭಕ್ತ ಪಾಲ ನಮೋ ನಾಟ್ಯ ಲೀಲಾ ಓ ನಮೋ ಭಕ್ತ ಪಾಲ ಓಂ ನಮೋ ನಾಟ್ಯ ಲೀಲಾ ನೀಲ